ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಾಂಪ್ರದಾಯಿಕ ಕೀಟ ನಿರ್ವಹಣಾ ಪದ್ಧತಿ. ಈ ಕುರಿತು ಶಿವಮೊಗ್ಗ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಬಸಪ್ಪ ಅವರೊಡನೆ ಸಂದರ್ಶನ. ರೈತ ಬಂಧವರೇ, ಇತ್ತೀಚಿನ ದಿನಗಳಲ್ಲಿ ಬೆಳೆ ಉತ್ಪಾದನೆ ಕಡಿಮೆ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳ ಜೊತೆಗೆ ಪೀಡೆಗಳ ಕಾರಣನೂ ಸಹ ಒಂದು. ಅಲ್ಲಿ ಕೀಟಗಳಿರಬಹುದು, ರೋಗಗಳಿರಬಹುದು. ಈ ಪೀಡೆಗಳು ಅಂತ ಹೇಳಂತಂದಾಗ ಅವು ಹವಾಮಾನ ವೈಪರೀತ್ಯದಿಂದಾಗಿ ಜಾಸ್ತಿ ಆಗಬಹುದು, ಅಥವಾ ನಾವು ನಿರ್ವಹಣಾ ಕ್ರಮದಿಂದಾಗಿ ಅದು ಹೆಚ್ಚಾಗಬಹುದು. ಹೀಗಾಗಿ ಈ ಪೀಡೆಗಳ ನಿರ್ವಹಣೆ ಹೇಗೆ ಮಾಡ್ಕೊಳ್ಳೋದು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣಂತೆ. ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಬಸಪ್ಪ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಶರಣಬಸಪ್ಪ ಅವರ, ಇತ್ತೀಚಿನ ದಿನಗಳಲ್ಲಿ ಈ ಪೀಡೆಗಳು ಹೆಚ್ಚಾಗಲಿಕ್ಕೆ ಪ್ರಮುಖವಾದ ಕಾರಣಗಳೇನು? ನಮ್ಮ ಈ ಸಾಂಪ್ರದಾಯಿಕ ಪದ್ಧತಿಗಳು ಏನಾದ್ರು ಬಿಟ್ಟು ಹೋಗಿದ್ದಕ್ಕೆ ಹಾಗಾಗ್ತಾ ಇದೆಯಾ? ಏನ್ ಕಾರಣ? ಇತ್ತೀಚಿನ ದಿನಗಳಲ್ಲಿ ಕೀಟ ಪೀಡೆಗಳು ಅತಿ ಹೆಚ್ಚಾಗಿ ನಾವು ವಿವಿಧ ಬೆಳೆಗಳಲ್ಲಿ ನೋಡ್ತಾ ಇದ್ದೀವಿ. ಹಸಿರು ಕ್ರಾಂತಿಯಿಂದ ನಮಗೆ ಉತ್ಪಾದನೆ ಜಾಸ್ತಿ ಆಯಿತು, ಉತ್ಪಾದಕತೆಯೂ ಸಹ ಜಾಸ್ತಿ ಆಯಿತು. ಅದರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಕೃಷಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಈ ತೊಂದರೆಗಳು ಮುಖ್ಯವಾಗಿ ನಾವು ಹೊಸ ಹೊಸ ತಳಿಕೆಗಳ ಬಳಕೆಯಿಂದಾಗಿರಬಹುದು, ಅತಿ ಹೆಚ್ಚು ನೀರು ಉಪಯೋಗ ಮಾಡುವುದರಿಂದ ಆಗಿರಬಹುದು, ಅಥವಾ ಹೆಚ್ಚು ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ ಆಗಿರಬಹುದು, ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದರಿಂದ ಆಗಿರಬಹುದು. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಿ ವೈಪರೀತ್ಯವನ್ನು ಕಾಣ್ತಾ ಇದ್ದೀವಿ. ಇದರಿಂದಲೂ ಸಹ ನಾವು ಈ ಕೀಟಗಳ ಹಾವಳಿ ವಿವಿಧ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವು ಅತಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಒಂದು ಕಡೆ ಹೇಳುವುದಾದ್ರೆ ಕೀಟಗಳನ್ನ ನಾವು ನಿರ್ವಹಣೆ ಮಾಡ್ತಿದ್ದೀವಿ ಅಷ್ಟೇ, ಆದ್ರೆ ಅವನ್ನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಕೀಟಗಳು ನಮಗಿಂತಲೂ ಮುಂಚಿತವಾಗಿ ಈ ಭೂಮಿಗೆ ಬಂದಿದ್ದಾವೆ. 500 ವರ್ಷಗಳ ಮುಂಚಿತವಾಗಿ ಈ ಭೂಮಿಯ ಮೇಲೆ ಬಂದಿದ್ದಾವೆ. ಏನೇ ಇದ್ದರೂ ಸಹ ನಾವು ಕೀಟಗಳನ್ನ ಅವುಗಳ ಆರ್ಥಿಕ ಹಾನಿಯ ಮಟ್ಟಕ್ಕಿಂತಲೂ ಕಡಿಮೆ ಹುಳುಗಳನ್ನ ನಾವು ಕಾಪಾಡುವುದು ಬಹಳ ಪ್ರಮುಖವಾದದ್ದು. ಆದರೆ ನಾವು ಹತೋಟಿ ಮಾಡ್ತೀವಿ, ಸಂಪೂರ್ಣವಾಗಿ ಅವನನ್ನು ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅಸಾಧ್ಯವಾದುದು. ಸಮತೋಲನ ಅನ್ನೋದು ಒಂದು ಬಹಳ ಪ್ರಮುಖವಾದದ್ದು. ಬ್ಯಾಲೆನ್ಸ್ ಆಫ್ ಲೈಫ್ ಇನ್ ನೇಚರ್ ಅಂತ ಹೇಳ್ತೀವಿ, ಅದನ್ನ ಕಾಪಾಡಿಕೊಳ್ಳುವುದು ಬಹಳ ಪ್ರಮುಖವಾದದ್ದು. ಒಂದು ಸಂತತಿಯನ್ನು ನಾವು ಕಡಿಮೆ ಮಾಡಿದ್ರೆ ಬೇರೆ ಜೀವಿಯ ಸಂತತಿ ಜಾಸ್ತಿ ಆಗುತ್ತೆ, ಹೀಗಾಗಿ ಅವುಗಳ ಏರುಪೇರು ಆದಾಗ ಮತ್ತೆ ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ. ಸರಿ ಸರ್, ಈಗ ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಹಾನಿಯ ಪ್ರಮಾಣ ಕಡಿಮೆಯಾಗುವ ನಿಟ್ಟಿನಲ್ಲಿ ನಿರ್ವಹಣೆ ಮಾಡೋದು ಹೇಗೆ? ಈಗ ನಿರ್ವಹಣೆ ಅಂತಂತಂದ್ರೆ ಕೇವಲ ನಾವು ರಾಸಾಯನಿಕ ಕ್ರಮಗಳನ್ನ ಅಥವಾ ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸಿ ಹತೋಟಿ ಮಾಡುವುದು ಒಂದ್ ಕಡೆ, ಆದ್ರೆ ಅದರಿಂದ ನಮಗೆ ಬಹಳಷ್ಟು ದುಷ್ಪರಿಣಾಮಗಳಿದ್ದಾವೆ. ಆದರೆ ನಾವು ಸಮಗ್ರ ಪೀಡೆ ನಿರ್ವಹಣೆಯನ್ನ ಅನುಸರಿಸಿದ್ದೇ ಆದ್ರೆ ಅದರಲ್ಲಿ ಹಲವಾರು ಪದ್ಧತಿಗಳಿದ್ದಾವೆ. ಸಾಗುವಳಿ ಪದ್ಧತಿಗಳಿರಬಹುದು, ಭೌತಿಕ ಪದ್ಧತಿಗಳಿರಬಹುದು, ಜೈವಿಕ ಪದ್ಧತಿ ಇರಬಹುದು, ರಾಸಾಯನಿಕ ಪದ್ಧತಿ ಇರಬಹುದು, ಇವೆಲ್ಲವೂ ಪದ್ಧತಿಗಳನ್ನ ಅನುಸರಿಸಿ ನಾವು ಕೀಟ ಪೀಡೆಗಳನ್ನು ನಿರ್ವಹಣೆ ಮಾಡಿದ್ದೇ ಆದ್ರೆ ಪರಿಸರವನ್ನ ಸಮತೋಲನವಾಗಿ ಇಟ್ಕೊಳ್ಬಹುದು, ನಮ್ಮ ಒಂದು ಏನು ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬಹುದು, ನಂತರ ಇಳುವರಿಯಲ್ಲಿಯೂ ಸಹ ಒಂದಿಷ್ಟು ಹೆಚ್ಚಿನ ಇಳುವರಿಯನ್ನು ಸಹ ನಾವು ಪಡಿಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಕೀಟನಾಶಕಗಳು ಬಂದಿದ್ದಾವೆ, ಎರಡು ಮಾತಿಲ್ಲ, ಅವು ಸಹ ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ. ಆದರೆ ಮಾರುಕಟ್ಟೆಯಲ್ಲಿ ಅವುಗಳ ಬೆಲೆ ತುಂಬಾ ಆಗಿದೆ. ಅಂತಂದ್ರೆ ನಾವು ಖರ್ಚು ಮಾಡೋದು ಜಾಸ್ತಿ ಆಗ್ತಿದೆ, ಇಳುವರಿ ಕಡಿಮೆ ಬರುವ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ. ಅದಕ್ಕೆ ಒಟ್ಟಿನಲ್ಲಿ ನಾವು ಸಮಗ್ರ ಪೀಡೆ ನಿರ್ವಹಣೆಯ ಪದ್ಧತಿಯನ್ನು ಅಳವಡಿಸಿ ಕೀಟ ಪೀಡೆಗಳನ್ನ ನಿರ್ವಹಣೆ ಮಾಡುವುದು ಬಹಳ ಪ್ರಮುಖವಾದದ್ದು. ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿ, ಇದರಲ್ಲಿ ಹಲವಾರು ಕ್ರಮಗಳಿವೆ, ತಾವು ಒಂದೊಂದನ್ನೇ ನಮಗೆ ಬಿಡಿಸಿ ಬಿಡಿಸಿ ಹೇಳಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಹಲವಾರು ಪದ್ಧತಿಗಳು ನಾನು ಈಗಾಗಲೇ ಹೇಳಿದೆ, ಅವು ತಲೆ ತಲಾಂತರಗಳಿಂದ ಬಂದಿದ್ದಾವೆ, ರೈತರು ಸಹ ಮಾಡ್ಕೊಂತ ಬಂದಿದ್ದಾರೆ. ಒಂದಿಷ್ಟು ಪದ್ಧತಿಗಳನ್ನ ನಾವು ಚಾಚು ತಪ್ಪದೆ ಮಾಡಿದೀವಿ ಅಂತಂದ್ರೆ ನಮಗೆ ಒಂದಿಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಸಿಗ್ಬೋದು. ಪ್ರಮುಖವಾಗಿ ಹೇಳೋದಾದ್ರೆ ಈ ಮಾಗಿ ಉಳುಮೆ, ಸಾಮಾನ್ಯವಾಗಿ ಎಲ್ಲ ರೈತರು ಈ ಮಾಗಿ ಉಳುಮೆಗಳನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿರ್ತಕ್ಕಂತಹ ಕೋಶಾವಸ್ಥೆಯಲ್ಲಿರ್ತಕ್ಕಂತಹ ಪತಂಗಗಳಾಗಿರಬಹುದು ಅಥವಾ ಚಿಟ್ಟೆಗಳಾಗಿರಬಹುದು, ಅವು ಮಾಗಿ ಉಳುಮೆ ಮಾಡುವುದರಿಂದ ಮೇಲ್ಪದರಿಗೆ ಬರ್ತವೆ, ನಂತರ ಹಕ್ಕಿಗಳು ಆರಿಸಿ ತಿಂತವೆ, ನಂತರ ಬಿಸಿಲಿಗೆ ಅವು ಹುಳುಗಳನ್ನ ಕೋಶಗಳನ್ನು ಒಡ್ಡಿದಾಗ ಸಾಯುವ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ. ಈ ರೀತಿ ಮಾಡೋದರಿಂದ ನಾವು ಬಹಳಷ್ಟು ಹುಳುಗಳನ್ನ ಅಥವಾ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಹುಳುಗಳನ್ನು ನಾವು ಅವುಗಳ ಸಂತತಿಯನ್ನು ನಾವು ಕಡಿಮೆ ಮಾಡಬಹುದು. ನಂತರ ಹೇಳೋದಾದ್ರೆ ಅಕ್ಕಡಿ ಬೆಳೆ, ಅಕ್ಕಡಿ ಬೆಳೆ ಅಥವಾ ಮಿಶ್ರ ಬೆಳೆ ಅಥವಾ ಅಂತರ್ಬೆಳೆ, ಇದು ಬಹಳ ಪ್ರಮುಖವಾದದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನ ಬಹಳ ಕಡಿಮೆಯಾಗಿ ನಾವು ನೋಡ್ತಾ ಇದ್ದೀವಿ. ಮಿಶ್ರ ಬೆಳೆ ಅಥವಾ ಅಂತರ್ಬೆಳೆ ಬೆಳೆಯುವುದರಿಂದ ನೈಸರ್ಗಿಕ ಶತ್ರುಗಳು ಅಂತ ಹೇಳ್ತೀವಿ. ಅಂತಂದ್ರೆ ಒಂದು ಕೀಟವನ್ನ ಇನ್ನೊಂದು ಕೀಟವನ್ನ ತಿಂದು ಬದುಕ್ತಿರ್ತದೆ. ಉದಾಹರಣೆಗಾಗಿ ಹೇಳುವುದಾದ್ರೆ ಗುಲಗಂಜಿ ಹುಳು ಹೇಳಬಹುದು, ಅಥವಾ ಕ್ರೈಸೋಪರ್ಲಾ ಅಂತಕ್ಕಂತ ಒಂದು ಕೀಟ ಅಂತ ಹೇಳಬಹುದು, ಅಥವಾ ಟ್ರೈಕೋಗ್ರಾಮ ಅಂತಕ್ಕಂತಹ ಒಂದು ಕೀಟ ಇರಬಹುದು. ಹೀಗೆ ವಾತಾವರಣದಲ್ಲಿ ಸಾಕಷ್ಟು ನೈಸರ್ಗಿಕ ಶತ್ರುಗಳು, ಒಂದು ಕೀಟವನ್ನ ಇನ್ನೊಂದು ಕೀಟವನ್ನ ತಿಂತಕ್ಕಂತ ನೈಸರ್ಗಿಕ ಜೀವಿಗಳು ನಮ್ಮ ಈ ಒಂದು ಪರಿಸರದಲ್ಲಿ ಇದ್ದಾವೆ. ಅದನ್ನ ಕಾಪಾಡೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದದಾಗಿದೆ. ಹಿಂದೆಲ್ಲ ಯಾವ ಕೀಟನಾಶಕಗಳು ಇದ್ದಿದ್ದಿಲ್ಲ, ಪರಿಸರದಲ್ಲಿ ತಂತಾನೇ ಒಂದು ವಾತಾವರಣ, ಸಮಗ್ರವಾದಂತಹ ಸಮತೋಲನ ವಾತಾವರಣ ನಿರ್ಮಾಣ ಆಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ. ಬಳಸುವುದರಿಂದ ನೈಸರ್ಗಿಕ ಶತ್ರುಗಳ ಸಂಖ್ಯೆ ಕಡಿಮೆ ಆಗ್ತಿದೆ, ಹೀಗಾಗಿ ಕೀಟಗಳ ಉಪಟಳ ಅಥವಾ ಕೀಟ ಪೀಡೆಗಳ ಉಪಟಳ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಈ ಅಕ್ಕಡಿ ಬೆಳೆ ತಾವ್ ಹೇಳದಂಗೆ ಇದೇನು ಹೊಸ್ತಲ್ಲ. ಹಿಂದೆ ರೈತರು ಎರಡೆರಡು ಸಾಲು ನಾಲ್ಕು ನಾಲ್ಕು ಸಾಲ ಮಧ್ಯೆ ಒಂದು ಅಕ್ಕಡಿಯಾಗಿ ಹಾಕ್ತಾ ಇದ್ರು. ಅದು ಈ ಕೀಟಗಳನ್ನ ನಿರ್ವಹಣೆ ಮಾಡ್ಲಿಕ್ಕೂ ಅನುಕೂಲ ಆಗ್ತಾ ಇತ್ತು, ಅಲ್ಪ ಸ್ವಲ್ಪ ಉಳಿದ್ರೆ ತಮ್ಮ ಮನೆಗೂ ಬಳಕೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇತ್ತು. ಆ ರೀತಿನಲ್ಲಿ ಅವರು ನಿರ್ವಹಣೆಯನ್ನು ಮಾಡ್ಕೊಳ್ತಾ ಇದ್ರು. ಅದರ ಜೊತೆ ಜೊತೆಗೆ ಈ ಡೈವರ್ಸಿಟಿ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಕಾಪಾಡದಂಗೆ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮಿಶ್ರ ಬೆಳೆ ಅಥವಾ ಅಂತರ್ಬೆಳೆಯನ್ನು ಕಾಪಾಡೋದ್ರಿಂದಲೂ ಸಹ ನಾವು ನೈಸರ್ಗಿಕ ಕೀಟಗಳ ಸಂಖ್ಯೆಯನ್ನು ಹೆಚ್ಚಿಸಿ ಕೀಟ ಪೀಡೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಬಹಳ ಅನುಕೂಲಕರವಾದದ್ದು. ನಂತರ ಕಳೆಗಳ ನಿರ್ವಹಣೆ, ಇದು ಬಹಳ ಪ್ರಮುಖವಾದಂಥದ್ದು. ಉದಾಹರಣೆಗಾಗಿ ಹೇಳುವುದಾದ್ರೆ ಭತ್ತದಲ್ಲಿ ನಮಗೆ ಒಂದು ಹುಳ ಬರುತ್ತೆ, ರಸವನ್ನು ಹೀರುವಂತ ಕಂದು ಜಿಗಿ ಹುಳು ಇರಬಹುದು, ಅಥವಾ ಗಂಧಿ ಬಗ್ ಅಂತ ಹೇಳ್ತೀವಿ ನಾವು, ಅವು ಕಳೆಗಳ ಮೇಲೇನೆ ವಾಸವಾಗ್ತಿರ್ತವೆ. ಆ ಕಳೆಗಳನ್ನ ನಾವು ತೆಗೆದಿವಿ ಅಂತಂದ್ರೆ ಸುಮಾರು 25-30% ಅಷ್ಟು ಆ ಹುಳುಗಳ ಹಾವಳಿಯನ್ನ ನಾವು ಕಡಿಮೆ ಮಾಡಬಹುದು. ಹಾಗಾಗಿ ಕಳೆಗಳನ್ನ ಹತೋಟಿ ಮಾಡುವುದು ಬಹಳ ಪ್ರಮುಖವಾದದ್ದು. ಈಗ ತೊಗರಿಯಲ್ಲಿ ಬಂದ್ರೆ ವಿಭೂತಿ ಕಸ ಅಂತ ಬರುತ್ತೆ, ಈ ಹೆಲಿಕೋರ್ಪಕ್ಕ ಅಂತಕ್ಕಂತಹ ಒಂದು ಕೀಟ ಮೊದಲನೇ ಒಂದು ಸಂತತಿ ಅದರ ಮೇಲೆ ಸಂಪೂರ್ಣವಾಗಿ ಮುಗಿಸಿ ನಂತರ ಎರಡನೇ ಸಂತತಿ ತೊಗರಿ ಹೂವಾಡುವ ಸಮಯದಲ್ಲಿ ಆ ಬೆಳೆಗೆ ತಗಲ್ತದೆ. ಅದಕ್ಕೆ ನಮ್ಮ ಬೆಳೆಗಳ ಸುತ್ತಮುತ್ತಲಿರತಕ್ಕಂತಹ ಕಳೆಗಳನ್ನ ನಿರ್ವಹಣೆ ಅಂದ್ರೆ ತೆಗೆಯುವುದರಿಂದ ಕಟಾವು ಮಾಡುವುದರಿಂದ ಆದಷ್ಟು ಮಟ್ಟಿಗೆ ನಾವು ಕೀಟ ಪೀಡೆಗಳ ಸಂತತಿಯನ್ನ ಅದರ ಜೀವನ ಚಕ್ರವನ್ನ ನಾವು ಹತೋಟಿ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಅಂತ ಹೇಳಿ. ನಂತರ ದೀಪಗಳ ಬೆಳಕೆ, ಸಾಮಾನ್ಯವಾಗಿ ದೀಪಾವಳಿ ಹಬ್ಬಗಳಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲ ದೀಪಗಳನ್ನು ಹಚ್ಚುತ್ತಿದ್ವಿ. ದೀಪಗಳನ್ನು ಹಚ್ಚೋದ್ರಿಂದ ಕೀಟಗಳು ಆಕರ್ಷಿತಗೊಳ್ತಿದ್ದು, ಆಕರ್ಷಣೆಗೊಂಡು ಅಲ್ಲೇ ಸತ್ತು ಹೋಗ್ತಿದ್ದು. ಅಂತಂದ್ರೆ ಅವು ಮುಂದೆ ತತ್ತಿಗಳು ಇಡಕ್ಕಾಗ್ತಿದ್ದಿಲ್ಲ, ಅವುಗಳ ಮುಂದಿನ ಸಂತತಿಯು ಸಹ ವೃದ್ಧಿ ಆಗಲಿಕ್ಕೆ ಆಗ್ತಿದ್ದಿಲ್ಲ. ಏನೇ ಹಿಂದಿನ ರೈತರು ಅಥವಾ ಹಿಂದಿನ ಕಾಲದ ಜನರು ಯಾವುದೇ ಒಂದು ಸಂಪ್ರದಾಯವನ್ನ ಮಾಡಿದ್ದರೆ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಕಾರಣ ಇದೆ, ಅದಕ್ಕೆ ಹಿನ್ನೆಲೆ ಇದೆ. ಆದರೆ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗುವುದು ಬಹಳ ಪ್ರಮುಖವಾಗಿದೆ. ದೀಪಾವಳಿ ಸಮಯದಲ್ಲಿ ದೀಪ ಮನೆಯಲ್ಲಿ ದೇವಸ್ಥಾನದಲ್ಲಿ ಹೊಚ್ಚೋದ್ರ ಜೊತೆಗೆ ರೈತರು ಆ ತಿಪ್ಪೆಯಲ್ಲಿ ಒಂದು ದೀಪ ಹೊಚ್ಚಿಡ್ತಾ ಇದ್ರು, ಮತ್ತೆ ಹೊಲಗಳಲ್ಲೂ ಸಹ ಅಲ್ಲಲ್ಲಲ್ಲಿ ದೀಪಗಳನ್ನ ದ್ವಂದ್ವ ರೂಪದಲ್ಲಿ ಒಂದು ಕಡ್ಡಿಗೆ ಬಟ್ಟೆಯನ್ನು ಸುತ್ತಬಿಟ್ಟು ಎಣ್ಣೆ ಹಾಕಿ ಆ ದ್ವಂದ್ವ ರೂಪದಲ್ಲಿ ಅದನ್ನ ಹೊಲ ಗದ್ದೆ ಮತ್ತೆ ತಿಪ್ಪೆಗಳೆಲ್ಲ ಸಹ ಇಡ್ತಾ ಇದ್ರು. ಬಹುಶಃ ಇದೇ ಕಾರಣಕ್ಕಿರಬಹುದು. ಹೌದು ಹೌದು, ನಿಜವಾಗ್ಲೂ ಅದರ ಹಿನ್ನೆಲೆ ಕೀಟಗಳನ್ನ ಹತೋಟಿ ಮಾಡೋದೇ ಆಗಿತ್ತು ಅವ್ರದ್ದು. ಅಂತಂದ್ರೆ ಹಲವಾರು ವೈಜ್ಞಾನಿಕವಾದಂತಹ ಕಾರಣಗಳು ಇದಾವೆ, ಅದನ್ನ ನಾವು ಹೊರಗೆ ಹಚ್ಚಿ ನೋಡಿದಾಗ ಮಾತ್ರ ಅದು ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಕೇಳಿ ಬರ್ತವೆ, ಇತ್ತೀಚೆಗೆ ಎಲ್ಲ ಹೈಬ್ರಿಡ್ ಹೈಬ್ರಿಡ್ ಯುಗ ಅಂತ ಎಲ್ಲರೂ ಆಡ್ಕೋತಾರೆ, ಈಗ ನಮ್ಮ ಹಳೆ ತಳಿಗಳನ್ನು ಯಾರು ಹಾಕ್ತಾ ಇಲ್ಲ. ಹಾಗಾಗಿ ಇದುವರೆಗೂ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಕೀಟ ನಿರ್ವಹಣಾ ಪದ್ಧತಿ ಈ ಕುರಿತು ಶಿವಮೊಗ್ಗ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.